ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕಿಸಾನ್ ವಾಣಿ ರೈತಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗ್ರೀನ್ಸ್, ಆರ್ಕಿಡ್ಸ್, ಸಕುಲೆಂಟ್ಸ್, ಹೇರ್ ಪ್ಲಾಂಟ್ಸ್, ಫೋಲಿಯೋಜ್, ಆಂಥೋರಿಯಂ ಬೆಳೆಯುತ್ತಿರುವ ಪೊನ್ನಂಪೇಟೆ ತಾಲೂಕು 60 ಗ್ರಾಮದ ದಾಳಿಯಂಡ ಟಿ ಅನುಪಮ ಅವರೊಂದಿಗೆ ಈಗ ಸಂದರ್ಶನವೊಂದ ಕೇಳೋಣ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಕೊಡಗಿನಲ್ಲಿ ಎಷ್ಟೋ ಜನ ಪದವಿ ಮಾಡಿರೋರು ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ, ಹಾಗೆ ವಿಭಿನ್ನವಾಗಿ ಜೀವನ ಮಾಡ್ತಿದ್ದಾರೆ. ತಾವು ಓದಿದ್ದೆ ಬೇರೆ, ಮಾಡ್ತಿರೋದು ಒಂದು ರೀತಿಯಲ್ಲಿ ಬೇರೆ ಅನ್ನೋದಕ್ಕಿಂತ ವಿಶೇಷವಾಗಿ ಕಾಣಸಿಗುತ್ತೆ. ಪೊನ್ನಂಪೇಟೆ ತಾಲೂಕು 60 ಗ್ರಾಮದ ಕಳ್ಳಂಗಡ ಬೋಪಯ್ಯ ನಿಜಗುಣ ಅವರ ಪತ್ನಿ ಎನ್ಟಿ ಅನುಪಮ, ನಾಳಿಯಂಡ ತಿಮ್ಮಯ್ಯ ಅನುಪಮ ಇವರ ಆಸಕ್ತಿಯನ್ನ ಮೆಚ್ಚಲೇಬೇಕು. ಓದಿದ್ದು LLB, ಆದರೆ ಮಾಡ್ತಿರೋದು ಪರಿಸರದ ಸೇವೆ. ವಿಶೇಷವಾಗಿ ಅಲಂಕಾರಿಕ ಗಿಡಗಳಲ್ಲಿ ಗ್ರೀನ್ಸ್, ಆರ್ಕಿಡ್ಸ್, ಸಕ್ಯುಲೆಂಟ್ಸು, ಏರ್ ಪ್ಲಾಂಟ್ಸ್, ಫೋಲಿಯಸ್, ಆಂಥೋರಿಯಮ್ ಈ ತರದವನ್ನೆಲ್ಲ ಬೆಳೆಸಿ ಬೇರೆಯವರಿಗೆ ವಿತರಣೆ ಮಾಡ್ತಿದ್ದಾರೆ. ಒಂದು ರೀತಿಯ ವಿಶೇಷ ಕೆಲಸದಲ್ಲಿ ತಮ್ಮನ್ನು ತೊಡಸಿಕೊಂಡಿದ್ದಾರೆ. 2.5 ವರ್ಷಗಳಿಂದ ಇವರ ಕೆಲಸ ಹೇಗೆ ಸಾಗಿದೆ, ಇವರ ಕಷ್ಟ ಕಾರ್ಪಣ್ಯಗಳು ಏನು, ಹಾಗೆ ಹೇಗೆ ಹವ್ಯಾಸದಿಂದ ಕಾರ್ಯ ಮಾಡ್ತಿದ್ದಾರೆ ಅನ್ನೋದನ್ನ ಅವರ ಅನುಭವದ ಮಾತುಗಳಿಂದ ಪ್ರಸಾರ ಮಾಡ್ತಾ ಇದೀವಿ. ಅನುಪಮ ಅವರ ಹೇಳಿ, ನಿಮ್ಮ ತಂದೆ ತಾಯಿಗಳ ಹಿನ್ನೆಲೆ, ನಿಮ್ಮ ಬಾಲ್ಯದ ದಿನಗಳನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಬೋದಾ, ನಿಮ್ಮ ಕೃಷಿ ಪರಿಸರದ ಆಸಕ್ತಿ? ನಾನು ಬೆಳೆದಿದ್ದೆಲ್ಲ ಸೋಮಪೇಟೆಯಲ್ಲಿ, ತಂದೆ ತಾಯಿ ಇಬ್ಬರೊಳು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಹಾಗಾಗಿ ಕೃಷಿ ಬಗ್ಗೆ ಆಗ ಅಷ್ಟೇನು ಇಂಟ್ರೆಸ್ಟ್ ಇರ್ಲಿಲ್ಲ. ಹಾಗೆ ಮದುವೆ ಆಗಿ ಈ ಕಡೆ ಬಂದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಗಾರ್ಡನಿಂಗ್ ಎಲ್ಲ, ಮತ್ತೆ ಓದೋದ್ರಿಂದ ಅಷ್ಟೇನು ಇಂಟ್ರೆಸ್ಟ್ ಇರ್ಲಿಲ್ಲ. ತಾಯಿ ಸ್ವಲ್ಪ ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಅವರು ಜಾಬ್ ಅಲ್ಲಿ ಇರೋದ್ರಿಂದ ಅಷ್ಟೇನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಇವಾಗ ನಾನು ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೇನೆ. LLB ಮಾಡ್ಕೊಂಡ್ರಲ್ಲ, ನೀವೇ ಆಸಕ್ತಿಯಿಂದ ಓದಿದ್ರ, ಅಪ್ಪ ಅಮ್ಮಗಳು ಹೇಳಿದ್ರ, ಅಥವಾ ಯಾರಾದ್ರೂ ಸಂಬಂಧಿಕರು ಗೆಳೆಯರು LLB ಮಾಡಿದ್ರೆ ಅನುಕೂಲ ಅಥವಾ ಹಾಗೆ ಈಗ ಅಂತ ಹೇಳಿದ್ರ? ಹೇಗೆ ಇಲ್ಲ, ನಾನೇ ಆಸಕ್ತಿಯಿಂದ ಓದ್ದೆ. ನಾನೇನು ಪ್ರಾಕ್ಟೀಸ್ ಮಾಡ್ಬೇಕು ಅಂತೇನು ಇರ್ಲಿಲ್ಲ, ಆದ್ರೆ LLB ಮಾಡ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು, ಹಾಗಾಗಿ LLB ಮಾಡ್ದೆ. ನೋಡಿ, ಆಸಕ್ತಿಯಿಂದನೇ LLB ಮಾಡಿದ್ರಿ, ಆದ್ರೆ ನಿಮಗೆ ಆ ಯೋಗ ಬರ್ಲಿಲ್ಲ ವಕೀಲ ವೃತ್ತಿ ಮಾಡ್ಬೇಕು, ವಕೀಲಿಕೆ ಮಾಡ್ಬೇಕಂತ. ಈಗ ಪದವಿ ಮುಗಿಸಿ ಎಷ್ಟು ಅವಧಿ ಆಯ್ತು? 12 ಇಯರ್ಸ್ ಆಗಿದೆ. 12 ವರ್ಷ ಅವಧಿಯಲ್ಲಿ ನಿಮಗೆ ಎಂದಾದ್ರೂ ನಾನು ವಕೀಲಿ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅನ್ನೋ ತರ ಆಲೋಚನೆ ಬರ್ಲಿಲ್ವಾ? ಇಲ್ಲ, ಬರ್ಲಿಲ್ಲ. ಬಹಳ ವಿಚಿತ್ರ, ಕೆಲವೇ ಕೆಲವು ಜನ ನಿಮ್ಮಂತೆ ಇರ್ತಾರೆ, ಓದಿದ್ದೆ ಬೇರೆ ಮಾಡ್ತಿರೋದೆ ಬೇರೆ, ಆದ್ರೂ ನೀವು ಅದಕ್ಕಿನ್ನು ಪಶ್ಚಾತ್ತಾಪ ಪಟ್ಟಿಲ್ಲ ಅಲ್ವಾ? ಇಲ್ಲ, ಪಡ್ಲಿಲ್ಲ. ಹೇಳಿ, ಈ ಒಂದು ಅಲಂಕಾರಿಕ ಗಿಡಗಳನ್ನ ಬೆಳೆಸಿದ್ರೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಅಭಿರುಚಿ ಫೋಲಿಯೇಜಸ್ ಅಥವಾ ಗ್ರೀನ್ಸ್, ಒಂಥರ ಜನಗಳಿಗೆ ಓಹೋ ಹೀಗೂ ಇದೆ ಅಂತ ಅನ್ಕೊಂಡು ತಿಳ್ಕೊಳ್ಬೇಕು. ಎಂತೆಂತ ಗಿಡಗಳಿದಾವೆ, ಹೇಗೆ ನಿಮ್ಮ ಕೆಲಸ ಸಾಗಿದೆ ಅನ್ನೋದನ್ನ ಹೇಳ್ಬೋದಾ? ನನ್ನ ಹತ್ರ ಹೋಯಾ ಇದೆ, ಫಾಲೇಜ್ ಆಂಥೋರಿಯಂ ಇದೆ, ಆರ್ಕಿಡ್ಸ್, ಪಿಚ್ಚರ್ ಪ್ಲಾಂಟ್ಸ್, ಏರ್ ಪ್ಲಾಂಟ್ಸ್ ಇದೆ, ಎಲ್ಲ ಮೇಂಟೆನೆನ್ಸ್ ಫ್ರೀ. ಇವಾಗ ಹೂವಿನ ಗಿಡ ಆದ್ರೆ ಅದ್ರ ಹೂ ಬರೋ ತನಕ ವೇಟ್ ಮಾಡ್ಬೇಕು, ಆದ್ರೆ ಈ ಫಾಲೇಜಸ್ ಅಲ್ಲಿ ಹಾಗೇನು ವೇಟ್ ಮಾಡೋ ನೆಸೆಸಿಟಿ ಇಲ್ಲ. ಒಂದು ಎಲೆ ಕಂಡ್ರು ಸಹ ಸಾಕು ಅಂತ ಅನ್ಸುತ್ತೆ, ಖುಷಿ ಆಗುತ್ತೆ. ಹೂ ಬರಬೇಕು ಅದಕ್ಕೆ ತುಂಬಾ ಆರೈಕೆ ಹಾಗೆ ಮಾಡ್ಲಿಕ್ಕೆ ಏನು ಇಲ್ಲ. ಮತ್ತೆ ಏರ್ ಪ್ಲಾಂಟ್ಸ್ ತುಂಬಾ ಇದೆ, ಬರೀ ಅದಕ್ಕೆ ನೀರ್ ಮಾತ್ರ ಕೊಟ್ರೆ ಸಾಕು, ಗೊಬ್ಬರ ಏನು ಬೇಡ, ರಿಪೋರ್ಟಿಂಗ್ ಆತರ ಬರೋದೇ ಇಲ್ಲ. ಹಾಗಾಗಿ ಒಂಥರ ಲೇಜಿ ಗಾರ್ಡನಿಂಗ್ಗೆ ಒಳ್ಳೇದು ಫಾಲೇಜ್ ಇದ್ ಮಾಡಿದ್ರೆ. ಲೇಜಿ ಗಾರ್ಡನಿಂಗ್ ಅಂತ ಬಹಳ ಸುಲಭವಾಗಿ ಹೇಳ್ಬೋದು, ಆದ್ರೆ ನೀವು ಹಾಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮನೆ ಸುತ್ತಮುತ್ತ ನೋಡ್ತಾ ಇದ್ವಲ್ಲ, ಅಚ್ಚುಕಟ್ಟಾಗಿ ಇಡಬೇಕು, ಅದಕ್ಕೂ ಕಾಳಜಿ ತೆಗೆದುಕೊಳ್ಬೇಕು, ಕನಿಷ್ಠ ಆದ್ರೂ ಕೆಲಸ ಮಾಡ್ಬೇಕು ಅಲ್ವಾ? ಹೌದು, ನನ್ಗೆ ಟ್ರಾಪಿಕಲ್ ಇಷ್ಟ ಇರೋದ್ರಿಂದ ಅಷ್ಟು ಆರ್ಗನೈಸ್ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಎಲ್ಲಾದ್ರೂ ಒಂದೇ ಪಾಟ್ ಅಲ್ಲಿ ಈಕ್ವಲ್ ಆಗಿರ್ಬೇಕು, ಯೂನಿಫಾರ್ಮ್ ಆಗಿರ್ಬೇಕು, ಪೇಂಟೆಡ್ ಪಾಟ್ಸ್ ಅಲ್ಲಿ ಇರ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಹಾಗಾಗಿ ಯಾವ ಸೈಜ್ ಪಾಟ್ ಆದ್ರೂ ಸಹ ಈ ಫಾಲೇಜ್ ಇದು ಒಂದ್ ಸಣ್ಣ ಪಾಟ್ ಇಟ್ಟು ಅದ್ರ ಹತ್ರ ದೊಡ್ಡ ಪಾಟ್ ಇರೋದ್ರಿಂದ ಚೆನ್ನಾಗ್ ಕಾಣಿಸುತ್ತೆ. ಟ್ರಾಪಿಕಲ್ ಗಾರ್ಡನ್ ಒಂಥರ ಮಿನಿ ಜಂಗಲ್ ತರ ಕಾಣಿಸುತ್ತೆ. 2.5 ವರ್ಷಗಳ ಹಿಂದೆ ನೀವು ಶುರು ಮಾಡಿಕೊಂಡಾಗ ಪರಿಸ್ಥಿತಿ ಹೇಗಿತ್ತು? ನಿಮ್ಮ ಯಜಮಾನರು ಏನಂದ್ರು? ಹೇಗ್ ಶುರು ಮಾಡ್ಕೊಂಡ್ರಿ? ಬಂಡವಾಳ ಏನಾದ್ರೂ ಹಾಕೋದ್ರಲ್ಲಿ ಅಡ್ಡಿ ಆತಂಕಗಳು ಬಂದ್ವ ಹೇಳಿ. ಇಲ್ಲ, ಹಸ್ಬೆಂಡ್ ಫುಲ್ ಸಪೋರ್ಟ್ ಇತ್ತು, ಜೊತೆಗೆ ನಮ್ ತಂದೆ ಸಹ ಇದ್ರು, ಅವರು ಕೆಲವೊಂದು ಗಿಡ ಕೊಡಿಸ್ತಾ ಇದ್ರು. ಇವನ್ ಹಸ್ಬೆಂಡ್ ಸಹ ಅಷ್ಟೇ, ಯಾವಾಗ ಸಹ ಇಲ್ಲ ಅಂತ ಹೇಳಲಿಲ್ಲ, ಯಾವ ಗಿಡ ಕಾಣುತ್ತೆ ಅದೆಲ್ಲ ಕೊಡ್ತಾ ಇದ್ರು. ಅವ್ರು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಳ್ಳೆ ಗಿಡ ಕಂಡ್ರೆ ತಕೊಂಡ್ ಬರೋದು ಹಾಗೆಲ್ಲ ಮಾಡ್ತಾ ಇದ್ರು. ಅವ್ರದ್ದು ಫುಲ್ ಸಪೋರ್ಟ್ ಇದೆ. ಇವಾಗ ಏನಾದ್ರೆ ಅದಕ್ಕೆ ಫರ್ನಿಶಿಂಗ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ, ಒಂದೊಂದು ಗಿಡದ ಬೆಲೆ ನೀವೇ ಹೇಳ್ಬೇಕು ನಾವ್ ಹೇಳೋದ್ಕಿಂತ. ಹೇಳಿ, ಕನಿಷ್ಠ ಅಂದ್ರೆ ಎಷ್ಟು ನಿಮ್ಮಿಂದ ಮಾರಾಟ ಆಗುತ್ತೆ, ಗರಿಷ್ಠ ಅಂದ್ರೆ ಯಾವ ಬೆಲೆಯಲ್ಲಿ ಕೊಡ್ತೀರಿ? ಎಲ್ಲ ರೇಂಜ್ ಇದೆ, 100 ರುಪೀಸ್ ಇಂದ ಸ್ಟಾರ್ಟ್ ಆದ್ರೆ 2,000-3,000 ತನಕ ಹೋಗುತ್ತೆ. ಇವಾಗ ಕೊರೋನಾ ಆದ್ಮೇಲೆ ಸ್ವಲ್ಪ ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ, ಹಾಗಾಗಿ ಗಿಡದ ರೇಟು ಸಹ ಜಾಸ್ತಿ ಆಗಿದೆ. 3,000 ರೂಪಾಯಿ 2,000 ರೂಪಾಯಿ ಅಂತಂದ್ರೆ ಎಂತ ಗಿಡಗಳು ಅವು? ಫಾಲೇಜ್ ಆಂಥೋರಿಯಮ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಇವಾಗ ನಾನ್ ತರೋದಾದ್ರೂ ಸಹ ಅದು 2,500-3,000 ಹಾಗೆ ಇದೆ. ಅದು ಸ್ಲೋ ಗ್ರೋತ್ ಆಗಿರೋದ್ರಿಂದ ಅದನ್ನ ಪ್ರೊಪಗೇಟ್ ಮಾಡ್ಲಿಕ್ಕೆ ಹೆಚ್ಚು ಟೈಮ್ ಹಿಡಿಯುತ್ತೆ. ನೋಡಿ, ಆಂಥೋರಿಯಂ ಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಹೂ ಬಂದಾಗ್ಲೇ ಅದಕ್ಕೆ ಒಂದು ಮೆರಗು ಆನಂದ ಅಂದ ಚಂದ. ಆದ್ರೆ ಇಲ್ಲಿ ಫೋಲಿಯೇಜ್ ಆಂಥೋರಿಯಂ ಏನಿದ್ರ ವಿಶೇಷತೆ ಹೇಳಿ. ಫೋಲಿಯೇಜ್ ಆಂಥೋರಿಯಂ ಅಲ್ಲಿ ಅದ್ರ ಎಲೆದು ಪ್ಯಾಟರ್ನ್ಸ್ ಅದೇ ಡಿಫ್ರೆಂಟ್ ಆಗಿದೆ, ಮತ್ತೆ ಈ ಬೇರೆ ಆಂಥೋರಿಯಮ್ಸ್ ತರ ಅದ್ರಲ್ಲಿ ಹೂ ಕಲರ್ಫುಲ್ ಆಗಿರಲ್ಲ, ಅದ್ ನೋಡ್ಲಿಕ್ಕೆ ಚೆನ್ನಾಗಿ ಇರಲ್ಲ ಹೂ. ಆದ್ರೂ ಸಹ ಅದ್ರ ಎಲೆನೆ ತುಂಬಾ ಇದು ಲೆದರಿ ಟೆಕ್ಸ್ಚರ್ ಇರುತ್ತೆ, ಅದಕ್ಕೆ ಥಿಕ್ ಇರುತ್ತೆ, ತುಂಬಾ ಡೆಲಿಕೇಟ್ ಇರಲ್ಲ. ನೀರು ಮತ್ತು ಕಾಳಜಿ ಅಷ್ಟೇನು ಬೇಕಾಗ್ಲಿಕ್ಕಿಲ್ವಾ? ಇಲ್ಲ, ಮಾಮೂಲಿ ಆಂಥೋರಿಯಂ ತರ. ಇವಾಗ ಸಮ್ಮರ್ ಆಗಿರೋದ್ರಿಂದ 2 ದಿವಸಕ್ಕೊಮ್ಮೆ ನೀರು ಬೇಕು. ವಿಂಟರ್ ಅಲ್ಲಿ ಸ್ವಲ್ಪ ಡಾರ್ಮೆನ್ಸಿ ಇರುತ್ತೆ, ಗ್ರೋತ್ ಎಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ರೈನಿ ಸೀಸನ್ ಅಲ್ಲಿ ಅದಕ್ಕೆ ಅಷ್ಟೇನ್ ಕಾಳಜಿ ಬೇಕಾಗಲ್ಲ. ನಿಮ್ಮ ಯಜಮಾನರು ಅದನ್ನ ಹೇಳ್ತಾ ಇದ್ರು. ನೋಡಿ, ಎಲೆಯಲ್ಲೇ ಒಂದ್ ರೀತಿಯಲ್ಲ ಅಂದ ಚಂದವಾದ ರೂಪವನ್ನು ಇಟ್ಕೊಂಡಿರುವ ಫೋಲಿಯೇಜ್ ಆಂಥೋರಿಯಂಗಳಲ್ಲಿ ಭಿನ್ನ ಭಿನ್ನತೆ ಇದೆಯಲ್ವಾ ಹೇಳಿ. ಹೌದು, ಅದ್ ತುಂಬಾ ವೆರೈಟೀಸ್ ಇದೆ. ಇವಾಗ ನನ್ನ ಹತ್ರ ಒಂದ್ 17 ವೆರೈಟೀಸ್ ಇದೆ. ಇವಾಗ ಅದಕ್ಕೆ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಪ್ರೈಸಸ್ ಜಾಸ್ತಿ ಇದೆ. ಇನ್ನು ಕಲೆಕ್ಟ್ ಮಾಡ್ಬೇಕು ಅಂತ ಇದ್ದೇನೆ, ಆದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಸ್ವಲ್ಪ ಇನ್ ಮುಂದೆ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ ಇಷ್ಟೊಂದು ದುಬಾರಿ ಬೆಲೆ? 2,000-3,000 ರೂಪಾಯಿ ಏನು ಅದರ ಹಿನ್ನೆಲೆ? ಈಗ ಒಂದು ದುಬಾರಿ ಬೆಲೆಗೆ ಏನೋ ಒಂದು ಕಾರಣ ಇರ್ಬೇಕಲ್ವಾ? ಮೋಸ್ಟ್ಲಿ ಅದು ಈಸಿ ಮೇಂಟೆನೆನ್ಸ್ ಆಗಿರ್ಬೋದು, ಅದ್ರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಅಪರೂಪವಾಗಿ ಸಿಗೋದ್ರಿಂದ ಹಾಗಾಗಿ ಏನಷ್ಟು ಎಕ್ಸ್ಪೆನ್ಸಿವ್ ಇರ್ಬೋದು. ಇಷ್ಟೊಂದು ವಿಭಿನ್ನವಾದ ವೈವಿಧ್ಯಮಯವಾದ ಫೋಲಿಯೇಜ್ ಆಂಥೋರಿಯಂಗಳನ್ನ ಎಲ್ಲಿಂದ ನೀವು ತೆಗೆದುಕೊಂಡು ಬಂದ್ರಿ? ನಾನು ಆನ್ಲೈನ್ ತರಿಸಿದೆ, ಮತ್ತೆ ನನ್ಗೊಂದು ಫೆಲೋ ಗಾರ್ಡನರ್ ಇದಾರೆ ವಿಜು ಆಂಟಿ ಅಂತ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಕಲೆಕ್ಟ್ ಮಾಡ್ಲಿಕ್ಕೆ. ಅವರಿಂದಲೇ ತುಂಬಾ ಗಿಡ ಪರ್ಚೇಸ್ ಮಾಡಿದ್ದೇನೆ ನಾನು, ಫ್ರೀ ಗಿಫ್ಟ್ ಸಿಕ್ಕಿದೆ ಅವ್ರ ಕೈಯಿಂದ, ಹಾಗಾಗಿ ನನ್ನ ಗಾರ್ಡನ್ ಇನ್ಸ್ಪಿರೇಷನ್ ಅಂದ್ರೆ ಅವರೇ. ತಾವೊಂದ್ ಮಾತು ಹೇಳ್ತಾ ಇದ್ರಿ, ಕೊರೋನಾ ಬಂದ್ಮೇಲೆ ಗಾರ್ಡನಿಂಗ್ ಕೆಲಸ ಹೆಚ್ಚಿಗಾಯ್ತು, ಗಾರ್ಡನಿಂಗ್ ಆಸಕ್ತಿ ಹೆಚ್ಚಿಗಾಯ್ತು, ಹಾಗಾಗಿ ವಹಿವಾಟು ವ್ಯಾಪಾರನು ವೃದ್ಧಿ ಆಗಿದೆ, ಇನ್ನು ಬೇರೆ ಬೇರೆ ಕೆಲಸಗಳನ್ನು ಹೆಚ್ಚಿಗಾಗಿದೆ ಅಂತ ನಾವು ಸೂಕ್ಷ್ಮವಾಗಿ ತಿಳ್ಕೊಂಡ್ವಿ. ಒಂದ್ ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್. ಮನೇಲಿ ಸುಮ್ಮನೆ ಕೂತ್ಕೊಂಡ್ಲಿಕ್ಕೆ ಹೆಣ್ಮಕ್ಳಾಗ್ಲಿ ಬೇರೆಯವರು ಆಗ್ಲಿ ಇಷ್ಟಪಡೋದಕ್ಕಿಲ್ಲ, ಮನೆ ಹಿಂದೆ ಮುಂದೆ ಮನೆ ಒಳಗಡೆ ಏನೆಲ್ಲ ಅಂದ ಚಂದ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕು ಅನ್ಕೊಂಡು ಹೊರಡ್ತಾರೆ, ಅದಕ್ಕೆ ಹಣನು ಖರ್ಚು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಪ್ರತಿಯೊಬ್ಬರು ಮನೆ ಒಳಗಡೆ ಹೊರಗಡೆ ಗಿಡಗಳನ್ನ ಇಟ್ಕೊಂಡು ಸಂತೋಷ ಪಡೋರು ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ತರಿಸಿಕೊಂಡಿದ್ರಿ, ಆನ್ಲೈನ್ ಮೂಲಕ ಬೇರೆಯವರಿಗೆ ಕೊಟ್ಟಿದ್ದೀರಿ, ಹೇಗಿದೆ ಈಗ ಒಂದು 2 ವರ್ಷದ ಅನುಭವ ನಿಮ್ಮ ವಹಿವಾಟು ಇದೆಲ್ಲ ನೋಡೋದಾದ್ರೆ? ಹೌದು, ಈಗ ಕೊರೋನಾ ಬಂದಲ್ಲಿಂದ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಗಾರ್ಡನಿಂಗ್. ಸಣ್ಣ ಗಿಡ ನಾವು ಎಲ್ಲೋ ಮೂಲೆಯಲ್ಲಿ ಬಿಸಾಕಿರ್ತೀವಿ, ಆ ಗಿಡಕ್ಕೆಲ್ಲ ತುಂಬಾ ಡಿಮಾಂಡ್ ಬಂದಿದೆ. ಹಾಗಾಗಿ ಇವಾಗ ಕೊರೋನಾದಿಂದ ನೀವು ಹೇಳ್ದಾಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ. ಈ ಆನ್ಲೈನ್ ಮೂಲಕ ನೀವು ಕಳಿಸುವಾಗ ಏನು ಜಾಗ್ರತೆ ಇಟ್ಕೊಳ್ಬೇಕು, ಹೇಗೆ ಕಳಿಸ್ತೀರಿ, ಅದಕ್ಕೆ ಏನೇನು ಕೆಲಸ ಮಾಡಬೇಕು? ಸುಲಭದ ಕೆಲಸ ಅಲ್ಲ ಅಲ್ವಾ? ಹೌದು, ಅದ್ರ ಪ್ಯಾಕಿಂಗ್ ಮಾಡೋದು ತುಂಬಾ ಕಷ್ಟ ಇದೆ. ಇವಾಗ ಪಾಟ್ ಸಮೇತ ಪ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಜಾಸ್ತಿ ವೆಯ್ಟ್ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಬಾಕ್ಸ್ ಡ್ಯಾಮೇಜ್ ಆಗುವಂತ ಇದಿರುತ್ತೆ. ಮತ್ತೆ ಅದ್ರದ್ದು ಪ್ಯಾಕಿಂಗ್ ರೂಟ್ಸ್ ನೆಲ್ಲ ನಾವು ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಡ್ರೈ ಆಗದಿರೋದ ಹಾಗೆ ಮತ್ತೆ ಡಿಕೆ ಆಗೋದಾಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಸ್ವಲ್ಪ ಪೇಪರ್ಸ್ ಎಲ್ಲ ರ್ಯಾಪ್ ಮಾಡಿ, ಟಿಶ್ಯೂ ಪೇಪರ್ ಎಲ್ಲ ಇಟ್ಟು, ಎಕ್ಸಸ್ ನೀರಿರೋದನ್ನ ಡ್ರೈ ಮಾಡಿ ಕಳಿಸ್ಬೇಕಾಗುತ್ತೆ. ಕಳಿಸೋದು ಸ್ವಲ್ಪ ಕಷ್ಟ. ಜಾಗ್ರತೆಯನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವ್ದು ಕಷ್ಟ ಆಗೋದಿಲ್ಲ. ಒಟ್ಟಾರೆ ಗ್ರಾಹಕ ಏನು ನಿರೀಕ್ಷೆಯಲ್ಲಿ ಇರ್ತಾನೋ ಅವ್ರಿಗೆ ತಕ್ಕಂತೆ ಜೋಪಾನವಾಗಿ ಗಿಡ ತಲುಪಿಟ್ರೆ ಒಳ್ಳೇದು. ಅದಕ್ಕೆ ಪೂರಕವಾಗಿ ಸಾಮಗ್ರಿಗಳನ್ನ ಇಟ್ಕೊಂಡಿರ್ತೀರಿ? ಹೌದು, ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡಿರ್ತೀವಿ, ಟೇಪ್ಸ್, ರಬ್ಬರ್ ಬ್ಯಾಂಡ್ಸ್, ಅದನ್ನ ಇವಾಗ ಬಾಕ್ಸ್ ಗೆ ಕಟ್ಟಿ ಕಳಿಸಬೇಕಾಗುತ್ತೆ. ಹಾಗೆ ಈಗ ಅಳ್ಳಾಡ್ಬಾರ್ದು, ಅವರು ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ, ಅವ್ರಿಗೂ ಗೊತ್ತಿರಲ್ಲ ಇದು ಗಿಡ ಅಂತ, ಅದಕ್ಕೆ ಬೋರ್ಡ್ ಹಾಕಿ ಕಳಿಸಬೇಕಾಗುತ್ತೆ, ಏರ್ ಹೋಲ್ ಮಾಡಿ ಕಳಿಸಬೇಕಾಗುತ್ತೆ. ಇಲ್ಲಿ ಸ್ಥಳೀಯವಾಗಿ ಹೇಗಿದೆ ಫೋಲಿಯಸ್ ಆಂಥೂರಿಯಂ ಒಂದು ಬೇಡಿಕೆ? ಸ್ಥಳೀಯವಾಗಿ ಅಷ್ಟು ಜನರು ಅದನ್ನ ಕಲೆಕ್ಟ್ ಮಾಡಲ್ಲ. ಕೊಡಗಲ್ಲಿ ಸ್ವಲ್ಪ ನಾನು ನೋಡಿದ ಹಾಗೆ ಫ್ಲವರಿಂಗ್ ಆಂಥೋರಿಯಮ್ಸ್ ಜಾಸ್ತಿ ಇಂಟ್ರೆಸ್ಟ್ ಇದೆ, ಹಾಗಾಗಿ ಫೋಲಿಯಸ್ ಆಂಥೋರಿಯಂ ಕಲೆಕ್ಟರ್ಸ್ ತುಂಬಾ ಕಡಿಮೆ ಇದೆ. ನನಗೆ ಗೊತ್ತಿರೋ ಪ್ರಕಾರ ಒಂದು 4-5 ಜನರು ಇರಬಹುದು ಅಷ್ಟೇ ಫೋಲಿಯಸ್ ಆಂಥೋರಿಯಂ ಕಲೆಕ್ಟ್ ಮಾಡೋರು. ನೀವು ಹೆಚ್ಚಾಗಿ ಯಾವ ಭಾಗದಿಂದ ಸಂಗ್ರಹಿಸಿದ್ರಿ, ತರಿಸಿಕೊಂಡ್ರಿ? ನಾನು ಹೆಚ್ಚಾಗಿ ವೆಸ್ಟ್ ಬೆಂಗಾಲ್ ಇಂದ ತರಿಸಿಕೊಂಡಿದ್ದೇನೆ. ನೋಡಿ, ಹೊರಗಡೆ ದೇಶದಿಂದಲೂ ತರಿಸಿಕೊಂಡಿರುವ ಸಸ್ಯಗಳಿದಾವ? ಹೌದು, ನನ್ನ ಸಿಸ್ಟರ್ ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ಅವಳು ಬರ್ಬೇಕಾದ್ರೆ, ನನ್ನ ತಂದೆ ಹೋಗಿ ಬರ್ಬೇಕಾದ್ರೆ ಕೆಲವೊಂದು ಗಿಡಗಳನ್ನ ಆಸ್ಟ್ರೇಲಿಯಾದಿಂದ ತರಿಸಿಕೊಂಡಿದ್ದೇನೆ. ಒಂದ್ ರೀತಿ ವಿಭಿನ್ನವಾದ ಆಸಕ್ತಿ. ಎಷ್ಟೋ ನರ್ಸರಿಗಳಲ್ಲಿ ಅಥವಾ ಎಷ್ಟೋ ಜನ ಹೂವಿನ ಗಿಡಗಳನ್ನೇ ಆದ್ಯತೆ ಇಟ್ಕೊಂಡು ಮಾಡೋದಿದೆ, ನಿಮ್ದು ಭಿನ್ನವಾದದ್ದು. ಹೀಗೇಕೆ ನಿಮ್ಮ ಆಸಕ್ತಿ ಮೂಡಿತು? ಎಷ್ಟೋ ಜನ ಹೂವಿನ ಗಿಡಗಳೇ ಇರಬೇಕಂತ, ಅದರಲ್ಲೂ ಬೇರೆ ಬೇರೆ ರೀತಿಯ ಹೂವಿನ ಗಿಡಗಳ ಸಸ್ಯಗಳನ್ನ ಬೆಳೆಸ್ತಾರೆ. ನೀವು ಹೂವೆ ಬೇಡ ಹಸಿರಾಗಿರ್ಲಿ ಅನ್ನೋ ಒಂದು ಆಲೋಚನೆಯಲ್ಲಿ ಸಾಗಿದಿರಿ, ಗ್ರೀನ್ಸ್ ಏನು ನಿಮ್ಮ ಈ ಒಂದು ಆಸಕ್ತಿಯ ಹಿನ್ನೆಲೆ? ಏನಂದ್ರೆ ಫಸ್ಟ್ ನನ್ನ ಹಸ್ಬೆಂಡ್ ಗೆ ಬರೀ ಗ್ರೀನರಿ ಇಷ್ಟ ಇತ್ತು, ಹಾಗಾಗಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಹಾಗೆ ಕೊಟ್ಟೆ. ಅದಾದ್ಮೇಲೆ ಗ್ರೀನರಿ ಅಂದ್ರೆ ಮೇಂಟೆನೆನ್ಸ್ ಫ್ರೀ. ನಾನು ಮುಂಚೆ ಹೇಳ್ದಂಗೆ ಹೂ ಇರೋದು ತುಂಬಾ ಮೇಂಟೈನ್ ಮಾಡ್ಬೇಕಾಗುತ್ತೆ, ವೆಯ್ಟ್ ಮಾಡ್ಬೇಕಾಗುತ್ತೆ, ಪೇಷನ್ಸ್ ಬೇಕು ತುಂಬಾ, ಹಾಗಾಗಿ ನಾನು ಗ್ರೀನರಿನೇ ಆಪ್ಟ್ ಮಾಡ್ದೆ. ಜೊತೆಗೆ ಇತರೆ ಅನುಕೂಲಗಳು, ಕೀಟ ರೋಗಗಳು ಅಥವಾ ನೀರ್ ಕೊಡೋ ಸಂಗತಿ ಮತ್ತೆ ಗೊಬ್ಬರ ಅದನ್ನ ಹ್ಯಾಂಡಲ್ ಮಾಡೋದು, ಈ ಒಂದು ಸಂಗತಿಗಳಲ್ಲಿ ಏನಾದ್ರೂ ಭಿನ್ನತೆ ಇದೆಯಾ? ಇಲ್ಲ, ನಾನು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇಲ್ಲ, ಇವಾಗ ಸದ್ಯಕ್ಕೆ ಕಾಂಪೋಸ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಹೆಚ್ಚು ಕೀಟ ಏನು ಇಲ್ಲ, ಆ ತರದ್ ನಾನೇನು ಕಾಣಲಿಲ್ಲ. ಹಾಗಾಗಿ ಸ್ನೇಲ್ ಅದೆಲ್ಲ ಬಂದ್ರೆ ನಾವೇ ಪಿಕ್ ಮಾಡ್ತೇವೆ, ಟಾರ್ಚ್ ಇಟ್ಕೊಂಡು ರಾತ್ರಿ ಒಂದ್ ರೌಂಡ್ ಹೋಗಿ ಅದನ್ನ ಕೈಯಿಂದ ತೆಗೆದು ಆ ಕಡೆ ಇದ್ ಮಾಡ್ತೇವೆ ಅಷ್ಟೇ. ಹಾಗಾಗಿ ಅದಕ್ಕೆ ಪೆಸ್ಟಿಸೈಡ್ಸ್ ಹಾಗೆ ಏನು ಇದ್ ಮಾಡಲ್ಲ. ನೀವು ಹೇಳಿದಂಗೆ ಎಲ್ಲದಕ್ಕೂ ಪರಿಹಾರ ಇದೆ, ಸರಿಯಾಗಿ ಹುಡುಕ್ಬೇಕು. ರಾತ್ರಿ ಹೊತ್ತು ಬಸವನ ಹುಳು ಹುಡ್ಕೊಂಡು ಬರುತ್ತೆ ತಿನ್ಲಿಕ್ಕೆ ಎಲೆಗಳನ್ನ, ಅದನ್ನ ನೋಡಿ ಜಾಗ್ರತೆಯಿಂದ ತೆಗೆದು ಏನ್ ಮಾಡ್ತೀರಿ, ಅದನ್ನ ಹೇಗೆ ನಾಶಪಡಿಸೋದು? ಇಲ್ಲ, ನಾನ್ ತೆಗೆದು ಕಾಂಪೌಂಡ್ ಹೊರಗಡೆ ಹಾಕ್ಬಿಡ್ತೇನೆ, ಅದಕ್ಕೇನು ಇದ್ ಮಾಡ್ಲಿಕ್ ಹೋಗಲ್ಲ. ಮತ್ತೆ ಮರುದಿನ ರಾತ್ರಿ ಬಂದ್ರೆ ಪುನಃ ಹಾಗೆ ರೌಂಡ್ ಹೋಗಿ ಅದನ್ನ ತೆಗೆದು ಡಿಸ್ಪೋಸ್ ಮಾಡೋದಷ್ಟೇ. ಅದು ಮತ್ತೆ ಬರುತ್ತಾ ಅದು ಇದ್ ಮಾಡ್ಲಿಲ್ಲ, ನಾನು ಸ್ವಲ್ಪ ದೂರ ಕಾಂಪೌಂಡ್ ಇಂದ ಆಚೆ ಹಾಕ್ಬಿಡ್ತೇನೆ. ಗ್ರೀನ್ಸ್ ನಲ್ಲಿ ಎಂತೆಂತ ಅಲಂಕಾರಕ್ಕೆ ಗಿಡಗಳಿದಾವೆ? ಫರ್ನ್ಸ್ ಇದೆ, ಫಿಲೋಡೆಂಡ್ರನ್ಸ್ ಇದೆ, ಮತ್ತೆ ವಾಂಡರಿಂಗ್ ಜೀವ್ಸ್, ಮತ್ತೆ ಕ್ಯಾಲೇಥಿಯಾ ಇದೆ, ಸಿಗ ಪ್ಲಾಂಟ್ಸ್ ಇದೆ, ಪಿಚ್ಚರ್ ಪ್ಲಾಂಟ್ಸ್ ಇದೆ, ಹಾಗೂ ಫೋಲಿಯೇಜ್ ಅಂತರಿಮ್ ಏರ್ ಪ್ಲಾಂಟ್ಸ್ ಇದೆ, ಮತ್ತೆ ಕೆಲವು ಹೋಯಾ ಇದೆ, ಮತ್ತೆ ಅಲೋಕೇಶಿಯಾ, ಕೊಲೋಕೇಶಿಯಾ, ಹಾಗೆ ಕೆಲವೊಂದು ವೆರೈಟಿ ಇದೆ. ಏನು ಹೋಯಾ ಅಂದ್ರೆ? ಹೋಯಾ ಅಂದ್ರೆ ಫ್ಲವರಿಂಗ್ ಪ್ಲಾಂಟ್, ಆದ್ರೆ ಅದು ಹೂ ಬಿಡೋಕೆ ತುಂಬಾ ಟೈಮ್ ತಕೊಳ್ಳೋದ್ರಿಂದ, ಆದ್ರೆ ನನ್ಗೆ ಅದ್ರದ್ದು ಫಾಲಿಯೇಜ್ ಅಂದ್ರೆ ಒಂದೊಂದು ಹೋಯಾದ ಎಲೆ ಒಂದೊಂದು ಶೇಪ್ ಮತ್ತೆ ಕಲರ್ಸ್ ಚೇಂಜ್ ಇರುತ್ತೆ, ಹಾಗಾಗಿ ಲೆದರಿ ಟೆಕ್ಸ್ಚರ್ ಇರುತ್ತೆ, ಶೈನಿಂಗ್ ಗ್ಲಾಸಿ ಲುಕ್ ಎಲ್ಲ ಇರುತ್ತೆ. ಹಾಗಾಗಿ ಹೋಯಾ ಇಂಟ್ರೆಸ್ಟ್ ಇದೆ, ಅಟ್ರಾಕ್ಟಿವ್ ಇದೆ, ಬಟ್ ತುಂಬಾ ಟೈಮ್ ಬೇಕಾಗುತ್ತೆ ಹೂ ಆಗ್ಲಿಕ್ಕೆ. ಇವಾಗ ನನ್ನ ಹತ್ರ ಒಂದ್ ಗಿಡ ಇದೆ, 2.5 years ಆಯ್ತು, ಇವಾಗ ಸಣ್ಣ ಬಟ್ ಸ್ಟಾರ್ಟ್ ಆಗಿದೆ. ಅದು ಎಪಿಫೈಟ್, ಹಾಗಾಗಿ ನಾನು ಮೌಂಟ್ ಮಾಡಿದ್ದೇನೆ, ಪಾಟ್ ಅಲ್ಲಿ ಹಾಕಿದ್ದೇನೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು 70-75 ವೆರೈಟೀಸ್ ಇದೆ ನನ್ನ ಹತ್ರ. ಆರ್ಕಿಡ್ ಗಳನ್ನು ಇಟ್ಕೊಂಡಿದಿರಲ್ವಾ, ಎಂತೆಂತ ಹೂ ಇದಾವೆ, ಎಷ್ಟಿದಾವೆ, ಈ ಭಾಗದಲ್ಲಿ ಸಿಕ್ಕವು ಎಷ್ಟಿದಾವೆ ಹೇಳಿ. ಆರ್ಕಿಡ್ಸ್ ಸ್ವಲ್ಪ ಕಡಿಮೆನೆ ಇರೋದು, ಕೆಲವೊಂದು ಫ್ಯಾಲನೋಪ್ಸಿಸ್ ಇದೆ, ಡೆಂಡ್ರೋಬಿಯಂ ಇದೆ, ಹಾಗೂ ಆನ್ಸಿಡಿಯಂ ಡ್ಯಾನ್ಸಿಂಗ್ ಲೇಡಿ ಇದೆ, ಮತ್ತೆ ವೆಸ್ಟರ್ನ್ ಗಾಟ್ಸ್ ಇಂದ ಸಿಕ್ಕಿರೋದು, ಕೆಲವೊಂದು ಬಿದ್ದಿರೋ ಒಣಗಿರೋ ಕೊಂಬೆಯಲ್ಲಿ ಕಲೆಕ್ಟ್ ಮಾಡಿದ್ದೇನೆ, ಅದು ಒಬೆರೇನಿಯಾ ಡೆಂಡ್ರೋಬಿಯಂ, ಹಾಗೆ ಕೆಲವೊಂದು ಈ ಭಾಗದಲ್ಲಿ ಸಿಕ್ಕಿರೋ ಬಿ ಆರ್ಕಿಡ್ಸ್ ಇದೆ. ನಾವು ನೋಡ್ತಾ ಇದ್ವಿ, ನೀವು ಒಂದ್ ರೀತಿಯಲ್ಲಿ ಅಧ್ಯಯನಶೀಲರಂತೆ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಒಂಥರ ವ್ಯವಸ್ಥಿತವಾಗಿ ಕಾರ್ಯ ಮಾಡ್ತಿರೋದ್ರಿಂದ ಒಂಥರ ಖುಷಿ ಕೊಡ್ತಾ ಇದೆ ನಿಮಗೂ ಮತ್ತು ಬೇರೆಯವರಿಗೂ. ಇದನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಮ ಪತಿಯ ಸಹಕಾರನೂ ಇದೆಯಲ್ವಾ? ಹೌದು, ತುಂಬಾ ಇದೆ. ಅವ್ರ ಹೆಲ್ಪ್ ಇಲ್ಲದೆ ಏನೂ ಆಗ್ಲಿಲ್ಲ. ಇವನ್ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದು ಅವ್ರೆ. ಇವಾಗ ಒಂದು ಪ್ಲಾಂಟ್ ನ ಹ್ಯಾಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರೇ ಹೆಲ್ಪ್ ಮಾಡ್ತಾರೆ. ಹ್ಯಾಂಗ್ ಮಾಡ್ಲಿಕ್ಕೆ, ಮೌಂಟ್ ಮಾಡ್ಲಿಕ್ಕೆ, ಮರದ ಇದನ್ನ ಕಟ್ ಮಾಡಿ ಕೊಡ್ತಾರೆ, ಕಾಫಿ ಸ್ಟಂಪ್ಸ್ ಕಲೆಕ್ಟ್ ಮಾಡಿ ಕೊಡ್ತಾರೆ, ಮಾಷಸ್, ಹಾಗೆ ತುಂಬಾ ಹೆಲ್ಪ್ ಇದೆ. ಅವ್ರಿಲ್ದೆ ಈ ಗಾರ್ಡನ್ ಇಷ್ಟ ಚೆನ್ನಾಗಿ ಕಾಣಿಸ್ಲಿಕ್ಕೆ ಚಾನ್ಸ್ ಇರ್ಲಿಲ್ಲ. ನಾವು ನಿಮ್ಮ ಮನೆಯ ಬಳಿ ಇರುವ ಈ ಒಂದು ಅಲಂಕಾರಿಕ ಸಸ್ಯಗಳ ಸಮೂಹವನ್ನ ನೋಡ್ತಿರುವಾಗ ಪಾಠ ಇಲ್ಲ, ಒಂದು ಕಟ್ಟಿಗೆಯ ಹಲಗೆಗೆ ಸಸ್ಯಗಳನ್ನ ನೇತು ಹಾಕಿದಿರಿ, ಕೆಲವೊಂದು ಕಟ್ಟಿಗೆಗಳಿಗೆ ಸುತ್ತಿ ಇಟ್ಟಿದಿರಿ, ಯಾವಾಗ ಒಂದ್ಸಾರಿ ನೀರ್ ಕೊಟ್ಟರೆ ಸಾಕು ಅನ್ಕೊಂಡು ಹೇಳ್ತಾ ಇದಾರೆ, ಇವು ಎಂತವು ಮತ್ತೆ ಇವುಗಳ ವಿಶೇಷತೆ ಏನು? ಅದು ಮೌಂಟ್ ಮಾಡೋದು ಅಂತ ಹೇಳ್ತೇವೆ. ಮೇನ್ಲಿ ಎಪಿಫೈಟ್ಸ್ ಪ್ಲಾಂಟ್ಸ್, ಮರಕ್ಕೆ ಜಾಯಿನ್ ಆಗಿ ಬೆಳೆಯುತ್ತಲ್ಲ, ಪ್ಯಾರಾಸೈಟ್ಸ್ ಅಂತ ಹೇಳ್ತೇವೆ, ಆ ತರ ಪ್ಲಾಂಟ್ಸ್ ನ ತಂದು ಮಾಶ್ ಹಾಕಿ ಮೌಂಟ್ ಮಾಡ್ತೇವೆ. ಅದಕ್ಕೆ ಹೆಚ್ಚು ನೀರ್ ಬೇಕಾಗಲ್ಲ. ಯಾವಾಗಾದ್ರೂ ಒಂದ್ ಮೇಲೆ ಸ್ಪ್ರೇ ಮಾಡಿದ್ರೆ ಮಾಶಸ್ ಎಲ್ಲ ನೀರನ್ನ ಹೀರ್ಕೊಂಡಿರುತ್ತೆ, ಅದರಿಂದ ಡಿಫ್ರೆಂಟ್ ಲುಕ್ ಇರುತ್ತೆ, ಮೇಂಟೆನೆನ್ಸ್ ಫ್ರೀ. ಏರ್ ಪ್ಲಾಂಟ್ಸ್ ಇದಾವಲ್ಲ, ಇವುಗಳ ವಿಶೇಷತೆಯನ್ನ ಉಲ್ಲೇಖ ಮಾಡಿ. ಏರ್ ಪ್ಲಾಂಟ್ಸ್ ಅಂದ್ರೆ ಹೆಸರು ತಕ್ಕಂತೆ ಅದಕ್ಕೆ ಬರೀ ಗಾಳಿ ಮಾತ್ರ ಸಾಕು, ಅದಕ್ಕೆ ನೀರ್ ಬೇಡ, ಮಣ್ಣು ಬೇಡ, ಗೊಬ್ಬರ ಹಾಕೋ ನೆಸೆಸಿಟಿ ಇಲ್ಲ. ಯಾವತ್ತಿಗಾದ್ರೂ ಒಂದ್ಸಾರಿ ಸ್ಪ್ರೇ ಮಾಡ್ಕೊಂಡ್ ಬಂದ್ರೆ ಸಾಕು, ಅದರಲ್ಲಿಯೂ ಹೂ ಬಿಡುತ್ತೆ. ಅದು ಎಪಿಫೈಟ್ ವರ್ಗಕ್ಕೆ ಸೇರಿದ್ದು. ಅದರಲ್ಲೂ ಭಿನ್ನ ಭಿನ್ನವಾದ ಗಿಡಗಳಿದಾವಲ್ವಾ? ಹೌದು, ತುಂಬಾ ವೆರೈಟೀಸ್ ಇದೆ. ಅದು ಇಂಡಿಯಾದಲ್ಲಿ ಇಲ್ಲ, ಫಾರಿನ್ ಅಲ್ಲೆಲ್ಲ ಸಿಗುವಂತ ಇದೆ, ಎಂಡೆಮಿಕ್ ಟು ಫಾರಿನ್ ಕಂಟ್ರೀಸ್. ಅಂದ್ರೆ ಇಂಡಿಯಾದಲ್ಲಿ ನಾನು ನೋಡಿದಾಗ ಎಲ್ಲಿಯೂ ಸಿಗ್ಲಿಲ್ಲ. ಅಪರೂಪಕ್ಕೆ ಕಾಣ ಸಿಗುವ ಸಸ್ಯಗಳನ್ನು ಸಂಗ್ರಹಿಸಿಕೊಂಡು ಪೋಷಣೆ ಮಾಡ್ತಿದ್ರಿ, ಬೇರೆಯವರಿಗೆ ವಿತರಣೆ ಮಾಡ್ತಿದ್ರಿ, ಒಂದ್ ರೀತಿಯ ಒಳ್ಳೆ ಪ್ರಯತ್ನ. ನೋಡಿ, ಸಸ್ಯಗಳ ಒಂದು ಸಂಪತ್ತನ್ನ ನಾವು ಆಳವಾಗಿ ನೋಡ್ತಾ ಹೋದ್ರೆ ಓಹೋ ಇಷ್ಟೊಂದು ವಿಭಿನ್ನವಾದ ಸಸ್ಯಗಳಿದವಲ್ಲ ಅಂತ ಅನ್ಕೊಂಡು ಅಚ್ಚರಿ ಆಗ್ತದೆ. ನೋಡ್ಲಿಕ್ಕೆ ಅರ್ಥಪೂರ್ಣವಾದದ್ದೇ, ಆದ್ರೆ ಸುಲಭದ ಕೆಲಸ ಏನಲ್ಲ. ಇವುಗಳ ಆರೈಕೆಯನ್ನ ಪ್ರತಿನಿತ್ಯ ಮಾಡ್ತಾ ಇರಬೇಕು, ಮಾಡಿದಷ್ಟು ಒಳ್ಳೇದೇ. ನೀವು ಕಾರ್ಮಿಕರನ್ನ ಉಪಯೋಗಿಸ್ಕೊಳ್ತೀರಾ ಅಥವಾ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ ನಿಮ್ಮ ಮನೆ ಕೆಲಸ ಮತ್ತು ಇತರೆ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು? ಹೌದು, ಇವಾಗ ಸಣ್ಣ ಮಗು ಇರೋದ್ರಿಂದ ನನ್ಗೆ ಒಬ್ರು ಹೆಲ್ಪ್ ಇದ್ದಾರೆ. ಅವರು ನೀರು ಉಯ್ಯೋಲಿಕ್ಕೆ ಮತ್ತೆ ಗಿಡ ಆ ಕಡೆ ಈ ಕಡೆ ಅದನ್ನ ರಿಪೋರ್ಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ, ಮತ್ತೆ ನಾನು ಮಾಡ್ತೇನೆ, ಹಸ್ಬೆಂಡ್ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಾಗೆ ನಡೀತಾ ಇದೆ. ಪ್ರತಿನಿತ್ಯ ಇಷ್ಟು ಸಮಯ ಅಂತ ಅನ್ಕೊಂಡು ಮೀಸಲಿಟ್ಕೊಂಡು ಕಾಯಕ ಮಾಡ್ಬೇಕಾಗುತ್ತೆ ಹೇಗೆ? ಇಲ್ಲ, ಹಾಗೇನಿಲ್ಲ, ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಮಾಡ್ತೇವೆ. ಮೇನ್ಲಿ ಬೆಳಿಗ್ಗೆ ಸ್ವಲ್ಪ ನೀರ್ ಹಾಕಿದ್ರೆ, ಪುನಃ ಈವ್ನಿಂಗ್ ಸ್ವಲ್ಪ ಯಾವ ಗಿಡಕ್ಕೆ ನೀರ್ ಇಲ್ಲ ಅದೆಲ್ಲ ನೋಡಿ ಹಾಕ್ತೇವೆ. ಡೈಲಿ ಏನ್ ನೀರ್ ಹಾಕಲ್ಲ, ಯಾವಾಗ ಯಾವಾಗ ಬೇಕಾಗುತ್ತೆ ಅವಾಗ ಅನುಕೂಲಕ್ಕೆ ತಕ್ಕ ಹಾಗೆ ನೀರ್ ಹಾಕೊಳ್ತೇವೆ. ಆದ್ರೆ ತುಂಬಾ ಗ್ರೀನರಿ ಇರೋದ್ರಿಂದ ಅಷ್ಟೇನ್ ಕೆಲ್ಸ ಹಿಡಿಯಲ್ಲ, ಇದಕ್ಕೆ ಸ್ವಲ್ಪ ನೀರ್ ಕೊಟ್ರೆ ಸಾಕು. ಇನ್ ಗೊಬ್ಬರ ಅದಕ್ಕೆ ಪಾಟಿಂಗ್ ಮಿಕ್ಸ್ ಅಲ್ಲೇ ಕಾಂಪೋಸ್ಟ್ ಮಿಕ್ಸ್ ಮಾಡಿರೋದ್ರಿಂದ ಸ್ಪೆಷಲ್ ಆಗಿ ಏನು ಗೊಬ್ಬರ ಏನೋ ಹಾಕಲ್ಲ, ಪೆಸ್ಟಿಸೈಡ್ಸ್ ಅಷ್ಟೇ ಯೂಸ್ ಮಾಡಲ್ಲ. ನೋಡಿ, ಇಷ್ಟೊಂದು ಗಿಡಗಳಿದಾವೆ, ನೀವು ಎಣಿಸ್ತಾ ಹೋದ್ರೆ ಎಷ್ಟು ಆಗ್ಬೋದು? ಏನಾದ್ರೂ ಪಟ್ಟಿ ಇಟ್ಕೊಂಡಿದ್ದೀರಾ, ಇಂತಿಂತ ಗಿಡಗಳು ಇಷ್ಟಿಷ್ಟು ಸಂಖ್ಯೆಯಲ್ಲಿ ಇದಾವೆ, ಇಂತಿಂತ ಗಿಡಗಳ ಬೆಲೆ ಇಷ್ಟು, ಅಥವಾ ಇಂತಿಂತ ಗಿಡಗಳನ್ನ ಇಷ್ಟು ಬೆಲೆಗೆ ತೆಗೆದುಕೊಂಡು ಬಂದಿದ್ದೀನಿ, ಇವರಿವ್ರು ತೆಗೆದುಕೊಂಡು ಹೋಗಿದ್ದೀರ ಅನ್ನೋ ತರ ಸ್ವಲ್ಪ ಆದ್ರೂ ಲೆಕ್ಕಾಚಾರ ಅಥವಾ ಪಟ್ಟಿಯನ್ನು ಇಟ್ಕೊಂಡಿರ್ಬೇಕಲ್ವಾ? ಇಲ್ಲ, ಹಾಗೇನ್ ಪರ್ಟಿಕ್ಯುಲರ್ ಆಗಿ ಇದು ಇಟ್ಟಿಲ್ಲ. ಆದ್ರೂ ಸಹ ಇದೆ, ಹೋಯಾ 175 ಮೇಲೆ ಇದೆ, ಫೋಲೇಜ್ ಎಂಥೋರಿಯಂ 15-17 ಹಾಗೆ ಇರ್ಬೋದು. 60-65 ವೆರೈಟಿ ಫರ್ನ್ಸ್ ಇದೆ, ಫಿಲೋಡೆಂಡ್ರನ್ಸ್ ಒಂದು 25 ವೆರೈಟೀಸ್ ಇದೆ. ತರೋದು ಹಾಗೆ ಪ್ರೈಸ್ ಏನು ಲೆಕ್ಕ ಇಟ್ಕೊಂಡಿಲ್ಲ. ಆಸಕ್ತಿಯಿಂದ ಕೆಲವೊಬ್ರು ಕೇಳ್ಬೋದು, ಹೇಗಿದೆ ನಿಮ್ಮ ವಹಿವಾಟು, ಲೆಕ್ಕಾಚಾರ, ಲಾಭ ನಷ್ಟ ಮತ್ತೆ ನಿರ್ವಹಣೆ ಸಂಗತಿ ಮತ್ತೊಂದು ಮಗದೊಂದು ಅಂತ ಅನ್ಕೊಂಡು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಲಾಭ ಇದ್ದೇ ಇದೆ, ಆದ್ರೂ ಸಹ ಅದ್ರ ಜೊತೆಗೆ ಕೆಲವೊಂದು ಇವಾಗ ಪ್ಯಾಕಿಂಗ್ ಹಾಗೆ ರಿಸ್ಕ್ ಫ್ಯಾಕ್ಟರ್ ಇದೆ. ಪ್ಯಾಕ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲದಕ್ಕೂ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ ಇರುತ್ತಲ್ಲ. ಹಾಗಾಗಿ ಈ ಪ್ಲಾಂಟ್ ಕಳ್ಸುವಾಗ ಮತ್ತೆ ಅವರಿಗೆ ಅಲ್ಲಿ ಕಳ್ಸಿದ್ಮೇಲೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಬರೋಲ್ಲ, ಹಾಗಾಗಿ 2 ದಿವಸದಲ್ಲೇ ಗಿಡ ಸತ್ತೋಗುತ್ತೆ ಹೀಗೆ. ಅವಾಗ ಅವರು ಹೇಳ್ತಾರೆ ಹೀಗೆ ಗಿಡ ತಂದಿದ್ದು ಸತ್ತೋಯ್ತು ಹಾಗೆ, ಅದನ್ನೆಲ್ಲ ನಾವು ಇದ್ ಮಾಡ್ಬೇಕಾಗುತ್ತೆ. ಲಾಭ ಇದೆ, ಆದ್ರೂ ಅದಕ್ಕೆ ಸರಿಯಾಗಿ ನಮ್ದು ಅಟೆನ್ಷನ್ ಬೇಕಾಗುತ್ತೆ. ನಮ್ಮ ರೇಡಿಯೋ ಕೇಳಿದ್ರು ನಿಮ್ಮ ಈ ಮಾತುಗಳನ್ನ ಕೇಳ್ತಾ LLB ಮಾಡಿದವರು ಮಣ್ಣಿನ ಕೆಲಸಕ್ಕೆ ಕೈ ಹಾಕಿದಾರಲ್ಲ, ಗಿಡಗಳ ಆರೈಕೆಯನ್ನ ಮಾಡ್ತಾ ಇದಾರಲ್ಲ, ಏನಾದ್ರೂ ತರಬೇತಿ ತೆಗೆದುಕೊಂಡ್ರ ಏನ್ ಮಾಡಿದ್ರು ಅನ್ನೋ ತರ ಕುತೂಹಲ ಇದ್ದೇ ಇರುತ್ತೆ, ಏನ್ ಹೇಳ್ತೀರಿ? ಇಲ್ಲ, ನಾನ್ ತರಬೇತಿ ಏನು ತಗೊಂಡ್ಲಿಲ್ಲ, ಆದ್ರೆ ಫೆಲೋ ಗಾರ್ಡನರ್ಸ್ ಕೈಯಿಂದ ಅಡ್ವೈಸರ್ಸ್ ಸಿಗುತ್ತೆ, ಮತ್ತೆ ಕೆಲವೊಂದು ಗೊತ್ತಿಲ್ಲದಿನ ಯೂಟ್ಯೂಬ್ ಅಲ್ಲಿ ನೋಡಬಹುದು, ಗೂಗಲ್ ಸರ್ಚ್ ಮಾಡಿ ಕಂಡಿಡಬಹುದು. ಹಾಗಾಗಿ ಎಕ್ಸ್ಟ್ರಾ ಟ್ರೈನಿಂಗ್ ಏನು ತಗೊಳ್ಳಿಲ್ಲ. ಮನ್ಸಿದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ನಿಮ್ದು ಒಂದು ಒಳ್ಳೆ ಉದಾಹರಣೆ. ಕೆಲಸ ಶುರು ಮಾಡ್ಕೊಂಡ್ರೆ ತಂತಾನೆ ನಾವು ಪಳಗ್ತಾ ಹೋಗ್ಬಿಡ್ತೀವಿ, ಆಮೇಲೆ ಹಾಗೆ ಬೇರೆ ಬೇರೆ ಸಂಪರ್ಕಕ್ಕೆ ಬರ್ತಾರೆ. ಇವತ್ತಂತೂ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಸಿಗುತ್ತೆ, ಯೂಟ್ಯೂಬ್ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಏನ್ ಬೇಕೋ ಅದೆಲ್ಲ ಲಭಿಸುತ್ತೆ. ಇನ್ನು ಕೊರತೆ ಆದ್ರೆ ಜನ ಇದಾರೆ ನಿಮ್ಮ ಕೆಲಸಗಳಲ್ಲಿ, ಅದನ್ನ ಕಾಣಬಹುದು. ಹಾಗೆ ಒಂದು ಗ್ರೂಪ್ ಇದೆ ನಮ್ದು, ಬಾಂಡಿಂಗ್ ಬ್ಲೂಮ್ಸ್ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಬರೀ ಗಿಡಗಳ ಬಗ್ಗೆ ಡಿಸ್ಕಸ್ ಆಗುತ್ತೆ, ಟಾಸ್ಕ್ಸ್ ಇರುತ್ತೆ, ಯಾವತ್ತು ಆಕ್ಟಿವ್ ಆಗಿರ್ಬೇಕು. ಹಾಗಾಗಿ ಆ ಗ್ರೂಪ್ ಇಂದ ತುಂಬಾ ಹೆಲ್ಪ್ ಆಗಿದೆ, ಗಿಡದ ಬಗ್ಗೆ ನನಗೂ ಗೊತ್ತಿಲ್ಲದೆಲ್ಲ ತುಂಬಾ ನಾಲೆಜ್ ಸಿಗುತ್ತೆ. ನೋಡಿ, ಇವೆಲ್ಲ ತಂತ್ರಜ್ಞಾನದ ಪ್ರಯೋಜನ. ವಾಟ್ಸ್ಆಪ್ ನಲ್ಲಿ ಇವತ್ತು ಸುಮಾರು ಜನ ಅವರವರ ಅಭಿರುಚಿ ತಕ್ಕಂತೆ ಗುಂಪುಗಳನ್ನ ಮಾಡಿಕೊಂಡು ಅನುಭವಗಳನ್ನ ಹಂಚಿಕೊಳ್ತಾ ಇರ್ತಾರೆ. ಏನೆಲ್ಲ ವಿಷಯಗಳು ಬೇಕು ಅಂತಂದ್ರೂ ಸಿಗ್ತಾ ಇರ್ತವೆ. ಖುಷಿ ಆಯ್ತು ಅನುಪಮ ಅವರೇ, ನೀವು ವಕೀಲಿ ಪದವಿಯನ್ನ ಮಾಡಿದ್ರು, ಈ ಭೂಮಿ ತಾಯಿಯ ಕೆಲಸ, ಪರಿಸರದ ಕೆಲಸಕ್ಕೆ ಕೈ ಹಾಕಿದಿರಿ, ಅರ್ಥಪೂರ್ಣವಾಗಿ ಸಾಗ್ತಿದ್ರಿ. ಒಂದು ರೀತಿಯಲ್ಲಿ ವಿಶೇಷ ಆಸಕ್ತಿ ನಿಮ್ಮಲ್ಲಿ ಕಾಣ್ತಾ ಇದೆ. ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ನಮ್ಮ ರೇಡಿಯೋ ಕೇಳುಗರು ನಿಮ್ಮನ್ನು ಸಂಪರ್ಕ ಮಾಡಬಹುದು, ನಿಮ್ಮ ಅಭಿರುಚಿ ಆಸಕ್ತಿಯನ್ನ ಚರ್ಚೆ ಮಾಡಲಿಕ್ಕೆ ಮತ್ತೆ ನಿಮ್ಮ ಸಲಹೆಗಳನ್ನ ಪಡೆದುಕೊಳ್ಳಿಕ್ಕೆ ಅಲ್ವಾ? ಖಂಡಿತ ಖಂಡಿತ. ನಿಮ್ಮ ಸಂಖ್ಯೆಯನ್ನ ಹೇಳಿ. 9880697010. ಧನ್ಯವಾದ ಅನುಪಮ ಅವರೇ, ನಮಸ್ಕಾರ. ಥ್ಯಾಂಕ್ ಯು. ಕೇಳಿದ್ರೆ ಇದುವರೆಗೆ ಪೊನ್ನಂಪೇಟೆ ತಾಲೂಕು 60 ಗ್ರಾಮದ ಕೆಬಿ ನಿಜಗುಣ ಅವರ ಪತ್ನಿ ನಾಳಿಯಂಡ ತಿಮ್ಮಯ್ಯ ಅನುಪಮ ಅವರ ವಿಚಾರಗಳು ಬಿತ್ತರವಾದವು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಹೇಗಿದೆ? ಗ್ರೀನ್ಸ್, ಆರ್ಕಿಡ್ಸ್, ಸಕ್ಯುಲೆಂಟ್ಸು, ಏರ್ ಪ್ಲಾಂಟ್ಸು, ಫೋಲೇಜ್, ಆಂಥೋರಿಯಮ್ ಇವನ್ನೆಲ್ಲ ಬೆಳ್ಕೊಂಡು ಆಸಕ್ತರಿಗೆ ಕೊಡ್ತಿದ್ದಾರೆ ಅನುಪಮ ಅವರು. 9880670100. 9880670100. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಏಳಿಗೆಗೆ ದಾರಿ. ಏಳಿಗೆಗೆ ದಾರಿ. ಕೆಲವರೆ, ಈಗ ಒಂದು ಕೃಷಿ ಗೀತೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೆ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು. ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೆ ನೀವು, ಸಾರಗಳಿವು ಒಂಬತ್ತು ಸಿರಿಧಾನ್ಯಗಳು. ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ರೈತ ಬಂಧವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಇಲ್ಲಿಗೆ ಇವತ್ತಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳಿಂದ ಆಧರಿಸಿದ ಕೃಷಿ ಕಳಸ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ಪಾಟನ ಜಿಲ್ಲಾ ಪಂಚಾಯತಿ ಸಭಾಬಾಡಿಲಿ ಕೆಡಿಪಿ ಸಭೆ ನಿನ್ನೆ ನಡೆತು. ಈ ಹೊತ್ತಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಮಾತಾಡಿ, ಈ ಸಾಲಿಗೆ ಬೇಕಾಗಿರುವ ರಸಗೊಬ್ಬರ ದಾಸ್ತಾನಿಗೆ ಅಗತ್ಯ ಕ್ರಮ ವಹಿಸುವಂಗೆ ಕೃಷಿ ಇಲಾಖಾ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು. ಈ ಸಂದರ್ಭದಲ್ಲಿ ಶಾಸಕರಾದ ಎಂಪಿ ಅಪ್ಪಚ್ಚರಂಜನವ್ ಮಾತಾಡಿ, ಕಳೆದ ವರ್ಷ ಕಾಫಿ ಒಳ್ಳೆ ಮೆಣಸಿಗೆ ಭಾರಿ ಹೊಡೆತ ಬಿದ್ದಿದ್ದು, ಮುಂದಿನ ಜೂನ್ ಜುಲೈ ತಿಂಗಳಲ್ಲಿ ಮಳೆನ ಮುನ್ಸೂಚನೆಗೆ ಸಂಬಂಧಿಸಿದಂಗೆ ಕೃಷಿಕರಿಗೆ ಮಾಹಿತಿ ಕೊಡಕೂತ ತಿಳಿಸಿದ್ರು. ಶಾಸಕರಾದ ಕೆಜಿ ಉಪ್ಪಯ್ಯನವ್ ಮಾತಾಡಿ, ತಾಲೂಕು ಮಟ್ಟದಲ್ಲಿ ರಸಗೊಬ್ಬರ ಮಾರಾಟಗಾರರ ಸಭೆ ನಡೆಸಿ ಈ ಸಾಲಿಗೆ ಬೇಕಿರುವ ರಸಗೊಬ್ಬರ ದಾಸ್ತಾನಿಗೆ ಕ್ರಮ ವಹಿಸುವಂಗೆ, ಹಂಗೆ ಜಿಲ್ಲೆಯಲ್ಲಿ ಬೇಡಿಕೆ ಇರುವ ಭತ್ತ ಬಿತ್ತನೆ ಬೀಜನ ರೈತರಿಗೆ ಕೊಡಕು, ಬೇಡಿಕೆ ಇರುವ ಬಿತ್ತನೆ ಬೀಜಗಳನ್ನ ತರಿಸಿಕೊಳ್ಳುವಂಗೆ ಸೂಚನೆ ಕೊಟ್ಟು. ಹಂಗೆ ಜಿಲ್ಲೆನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆ ಇರೋದ್ರಿಂದ ಜಿಲ್ಲಾಸ್ಪತ್ರೆಯಲ್ಲಿ ಇರುವ ವೈದ್ಯರನ್ನ ವಾರಲ್ಲಿ ಒಂದು ದಿನ ಆದರೂ ಸಹ ತಾಲೂಕು ಆಸ್ಪತ್ರೆಗಳಿಗೆ ತಜ್ಞ ವೈದ್ಯರನ್ನ ನಿಯೋಜಿಸಕೂತ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ಕೊಟ್ಟು. 10 ಹೆಕ್ಟೇರ್ ಒಳಗಿನ ಕಾಫಿ ತೋಟ ಇರುವ ಬೆಳೆಗಾರರು 2022-23 ಸಾಲಿ 2022 September 30 ಮುಟ್ಟ ಮಾಡುವ ಕಾಫಿ ಮರುನಾಟಿ ಹಂಗೆ ಜಲ ಸಂವರ್ಧನಾ ಕಾರ್ಯಕ್ರಮ ಅಡಿಲಿ ಕಾಫಿ ಮಂಡಳಿಯಿಂದ ಸಹಾಯಧನ ಸೌಲಭ್ಯ ಇದ್ದದೆ. ಅದರಿಂದ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಕಾಫಿ ಮರುನಾಟಿ ಕೆರೆ ತೆರೆದ ಬಾವಿ ಅಭಿವೃದ್ಧಿಪಡಿಸಿಕೆ, ಹಂಗೆ ತುಂತುರು ನೀರಾವರಿ ಹನಿ ನೀರಾವರಿ ಕೆಲಸ ಕಾರ್ಯಗಳನ್ನ ಮಾಡಿಕೆ ಈ ಪ್ರಯೋಜನ ಪಡ್ಕೊಳಕ್ಕೆ. ಹೆಚ್ಚಿನ ಮಾಹಿತಿಗೆ ಕಾಫಿ ಮಂಡಳಿ ಕಚೇರಿನ ಸಂಪರ್ಕಿಸಕತ್ತ ಕಾಫಿ ಮಂಡಳಿ ಉಪನಿರ್ದೇಶಕರು ತಿಳಿಸಿದರು. ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಕೊಡುವ ಪ್ರತಿಷ್ಠಿತ ರಾಜ್ಯ ಸಾಹಿತ್ಯ ಅಕಾಡೆಮಿ ದತ್ತಿ ಪ್ರಶಸ್ತಿಗೆ ಕೊಡಗಿನ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲ್ ಅವರ ಮೊದಲ ಕೃತಿ ಕೂರ್ಗ್ ರೆಜಿಮೆಂಟ್ ಕಥಾ ಸಂಕಲನಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿನ ಮಧುರ ಚೆನ್ನ ದತ್ತಿ ನಿಧಿ ಇನಾಮ ಸಿಕ್ಕಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಡಿಕೇರಿ ಪ್ಯಾಟಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಎಂಎ ಕೊಡವ ಸ್ನಾತಕೋತ್ತರ ಕಾರ್ಯಕ್ರಮ ಉದ್ಘಾಟನೆ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಪ್ರಿನ್ಸಿಪಾಲ್ ಡಾಕ್ಟರ್ ಜಗತ್ತಿಮ್ಮಯ್ಯ ಉದ್ಘಾಟನೆ ಮಾಡುವೆ. ಅಕಾಡೆಮಿನ ಅಧ್ಯಕ್ಷರಾದ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ಅಧ್ಯಕ್ಷತೆ ವಹಿಸುವೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕೆ ಜಯಪ್ರಕಾಶ್ ಹಂಗೆ ಸದಸ್ಯರಿಗ ಇದೇ ತಿಂಗಳ ತಾರೀಕು 5-7 ಮುಟ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅವು ಅಂದು ಹೊತ್ತಾರೆ 11 ಗಂಟೆಗೆ ಕಕ್ಕಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಅರಮನೆ ಬಳಿ ವಾಸ ಇರುವ ಕಾಪಾಳ ಸಮುದಾಯದವರ ಭೇಟಿ, ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳ ಕುರಿತು ಪರಿಶೀಲನೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಅಧಿಕಾರಿಗಳೊಟ್ಟಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ, ಪ್ರಗತಿ ಪರಿಶೀಲನೆ, ಚರ್ಚೆ ನಡೆಸುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಕೂಡುಕುಟ್ಟಲಿ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ರವರ 115ನೇ ಜನ್ಮದಿನಾಚರಣೆ ಇದೇ ತಿಂಗಳ ತಾರೀಕು 5 ಹೊತ್ತಾರೆ 10:30 ಮಡಿಕೇರಿ ಪ್ಯಾಟಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತ ಹತ್ತಿರದ ಎಚ್ಎಎಸ್ವೈ ಕಟ್ಟಡ ಸಭಾಬಾಡಿಯಲ್ಲಿ ನಡೆದಿದೆ. ಈ ಕಾರ್ಯಕ್ರಮನ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡುವೆ. ಕರ್ನಾಟಕ ರಾಜ್ಯ ಪೊಲೀಸ್ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾಳೆ ಹೊತ್ತಾರೆ 8:30 ಮಡಿಕೇರಿ ಪ್ಯಾಟಿನ ಪೊಲೀಸ್ ಕವಾಯತ್ ಆಟದ ಬಾಣಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ಹಂಚುವ ಕಾರ್ಯಕ್ರಮ ನಡೆದಿದೆ. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ವಸತಿ ರಹಿತ ಹಂಗೆ ಖಾಲಿ ಮನೆ ಇರುವ ಫಲಾನುಭವಿಗಳಿಗೆ 2021-22 ಸಾಲಿಗೆ ವಾಜಪೇಯಿ ನಗರ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತು ಸಾಮಾನ್ಯ ವರ್ಗದವಕ್ಕೆ ಹಂಗೆ ಡಾಕ್ಟರ್ ಅಂಬೇಡ್ಕರ್ ಅವರ ನಗರ ವಸತಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವಕ್ಕೆ ಮನೆ ಕಟ್ಟಿಗೆ ಅರ್ಜಿ ಕರೆದಳು. ಅದರಿಂದ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರುವ ಖಾಲಿ ಮನೆ ಹಂಗೆ ಮನೆ ಇರುವ ಆದಾಯ ಮತ್ತೆ ಜಾತಿ ದೃಢೀಕರಣ ಪತ್ರ, ರೇಷನ್ ಕಾರ್ಡ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಅಗತ್ಯ ದಾಖಲೆ ಪತ್ರ ಇರುವ ಫಲಾನುಭವಿಗ ಈ ಸೌಲಭ್ಯ ಪಡ್ಕೊಳಕ್ ಅರ್ಜಿ ಕೊಡಿಕೆ ಇದೇ ತಿಂಗಳ ತಾರೀಕು 8 ಆಖೇರಿ ದಿನ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಈಗ ಜಾಹೀರಾತುಗಳು. ಆರಾಧನಾ ಹಾರ್ಡ್ವೇರ್ ಅಂಡ್ ಪೇಂಟ್ಸ್, ನಮ್ಮಲ್ಲಿ ಏಷ್ಯನ್ ಪೇಂಟ್ಸ್, ಪೈಪ್ಸ್, ಸ್ಯಾನಿಟರಿ ಐಟಮ್ಸ್ ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ. ಆರಾಧನಾ ಹಾರ್ಡ್ವೇರ್ ಅಂಡ್ ಪೇಂಟ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9448184779. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಪುತ್ತೂರು ಪಾಲೆಮಾಡು ಶ್ರೀ ದೇವಿ ಮತ್ತು ಶ್ರೀ ವೆಂಕಟರಮಣ ದೇವಸ್ಥಾನದ ವಾರ್ಷಿಕ ಉತ್ಸವವು 2 ಶನಿವಾರ ಯುಗಾದಿ ಹಬ್ಬದಂದು ನಡೆಯಲಿದ್ದು, ಬೆಳಿಗ್ಗೆ 10 ವಿವಿಧ ಪೂಜೆ, 12 ಮಹಾಪೂಜೆ, ಸ್ವಾಮಿ ದರ್ಶನ, ಮಧ್ಯಾಹ್ನ ಹೆಚ್ಎಸ್ ಸೋಮಣ್ಣ ಭಾಗ್ಯ ಮಗ ಪ್ರಶಾಂತ್ ಅವರಿಂದ ಅನ್ನ ಸಂತರ್ಪಣೆ, ಸಂಜೆ 4 ಕೇರಳದ ಚಂಡೆ ವಾದ್ಯದೊಂದಿಗೆ ಕಾವೇರಿ ನದಿಗೆ ಜಳಕಕ್ಕೆ ಹೋಗುವುದು, 7 ದೀಪಾಲಂಕಾರದೊಂದಿಗೆ ದೇವರ ನೃತ್ಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಯುಗಾದಿ ಹಬ್ಬದ ಸ್ಪೆಷಲ್ ಆಫರ್ ಅಭಿಲಾಷ್ನಲ್ಲಿ ಹೀರೋ ಬೈಸಿಕಲ್ ಖರೀದಿಸುವಾಗ ಅಪ್ ಟು 25% ಡಿಸ್ಕೌಂಟ್, ವೈಲ್ಡ್ ಕ್ರಾಫ್ಟ್ ವಿಐಪಿ ಲಗೇಜ್ ಬ್ಯಾಗ್ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮೆಗಾ ಎಕ್ಸ್ಚೇಂಜ್ ಆಫರ್, ಗ್ಯಾಸ್ ಸ್ಟೌ, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅತಿ ಕಡಿಮೆ ಇಎಂಐ. ಖರೀದಿಸಲು ಬನ್ನಿ ಅಭಿಲಾಷ್ ಸ್ಟೋರ್, ವಿರಾಜ್ಪೇಟ್. ಪ್ರತಿಭಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಳೆಲೆ, ಇಲ್ಲಿ ನರ್ಸರಿಯಿಂದ 10 ತರಗತಿಯವರೆಗೆ ಅಡ್ಮಿಷನ್ ಆರಂಭಗೊಂಡಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ, ಕಲಿಕೆಗೆ ಪೂರಕ ಪರಿಸರ, ನುರಿತ ಶಿಕ್ಷಕರು, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಅವಕಾಶ. 4 ಸಮ್ಮರ್ ಕ್ಯಾಂಪ್ ನಡೆಯಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8867420739 ಅಥವಾ 9880778127. ಕಕ್ಕಬೆ ನಾಲಡಿಗಡಂಗನ ಪೊನ್ನೋಳು ತಂಡ ಒಕ್ಕಕಾರ ಇದೇ ಆದ್ಯವಾಯಿತು. ಇದೇ ಏಪ್ರಿಲ್ 23 ಪಿಂಜ 24 ಕಕ್ಕಬೆ ಹೈಸ್ಕೂಲ್ ಪರಮಲು ಕೊಡವ ಒಕ್ಕಡ ಕೂಡ ನಡುವ ಹತ್ರ ಕೇರ್ಬಲಿ ಪೈಪೋಟಿ ಏರ್ಪಡುತ್ತಿತ್ತು. ಎಂಟ್ರಿ ಫೀಸ್ 1000 ರೂಪಾಯಿ. ಪೆದ ಕುಡುಂಬಕ್ಕೆ ಆಖಿರಿ ನಾಳು ಇದೇ ಏಪ್ರಿಲ್ 15. ಪೆದ ನೋಂದಾವಣೆ ಮಾಡಿಯೋಕೆ ಸಂಪರ್ಕಿಸಿರಿ ಪೊನ್ನೋಳು ತಂಡ ಮಿಟ್ಟು ಕಾವೇರಪ್ಪ ಶಿವಾಜಿ ಪಿಂಜ ಕಿರಣ್. ಕಾಲ್ 9845833107. ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ಇಲ್ಲಿ ಪ್ರತಿ ವರ್ಷ ನಡೆಸುವ ತೆರೆ ಮಹೋತ್ಸವ ಇದೇ ಏಪ್ರಿಲ್ 3 ಭಾನುವಾರ ಮತ್ತು 4 ಸೋಮವಾರ ಜರುಗಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಆಡಳಿತ ಮಂಡಳಿಯವರು, ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಹಲೋ ಪುಟಾಣಿಗಳೇ, ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಚಿಣ್ಣರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08272220006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ನೇರ ಫೋನ್ ಇನ್ ಚಿಣ್ಣರ ಲೋಕ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:05 ಯುಗಾದಿ ವಿಶೇಷ ಕಾರ್ಯಕ್ರಮ ಚೈತ್ರದ ಚಿಗುರು ಯುಗಾದಿ ಸಂಭ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಕಥಾಲಹರಿ, ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿಯವರ ಬೇಟೆ ನೆನಪು, ಅನುಭವ ದಾಖಲೆಗಳ ಪುಸ್ತಕದ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕದ ಬಾನುಲಿ ಓದು ಕೇಳಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15, ಮರುಪ್ರಸಾರ ಶನಿವಾರ ಸಂಜೆ 5:30. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನೋಳು ಚಟ್ಟಂಗಡ ರವಿ ಸುಬ್ಬಯ್ಯ. ಈ ಎಂಡಕ್ಕೆ ಬೋಂಡಿ ಹೆಚ್ಚಕ್ಕೆ ಗೊಬ್ಬರತನ ಕೂಟಿ ವೆಚ್ಚವಕ್ಕೆ ಅವಶ್ಯ ಕ್ರಮ ಹೊಡೆತಗೊಂಡು ಕೈಂಜಗುರಿ ಗೊಬ್ಬರ ಹೆಚ್ಚಕ್ಕೆ ಬೋಂಡಿ ಆಯ್ತಿನ ಜೊತೆ ಎಲ್ಲ ಬಳಕಾರಕ್ಕೆ ಗೊಬ್ಬರ ಮದಿಯಾಚೆ ಹಣ್ಣು ಅರಂಜೆಂಡು ಯೂರಿಯಾ ಕುಡ್ದನಕ್ಕೆ ಎಲ್ಲ ಗೊಬ್ಬರತನ ಇಕ್ಕಲೆ ಕೂಟಿ ಬೆಚ್ಚೋಣ ಕೊಡಗು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಲಿಂಗ ಕೃಷಿ ಇಲಾಖೆಯ ಅಧಿಕಾರಿಗೆ ಸೂಚನೆ ಕೊಡ್ತದೆ. ಮಡಿಕೇರಿಯಲ್ಲುಳ್ಳ ಜಿಲ್ಲಾ ಪಂಚಾಯತಿ ಸಭಾಪಾಟೀಲ್ ನಡೆದ ಕೆಡಿಪಿ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿದ ತಕ್ಕ ಬಂದ ಹಿಂಗ ನೆಲ್ಲು ಕೂಡದನಕ್ಕೆ ಕಮ್ಮಿ ಸಮಯತ್ರ ಬೊಳೆ ಬಳತು ರೈತಂಗಕ್ಕೆ ಅರ ಒತ್ತಾಸೆ ಕೊಡ್ಕೊಂಡು ಅಂತ ಬೊಳೆನ ಬಳತುವಕ್ಕೆ ಅರಿವಿಕೆ ಕೊಡ್ಕೊಂಡು ನಡೆಸಿ. ಈ ನೇರತ್ತು ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ತಕ್ಕ ಬರಂದಿತ್ತು. ಕೈಂಜ ಕಾಲ ಹತ್ರ ಮಳೆ ನೋಡು ಕಾಫಿ ಪಿಂಜ ನಲ್ಲ ಮಳಗು ದುಂಬ ಪೋಯ್ತಾಯ್ತು. ಬಪ್ಪ ಜೂನ್ ಪಿಂಜ ಜುಲೈ ತಿಂಗ ಹತ್ರ ಮಳೆರ ವಿವರತನ ಬೊಳೆಕಾರಕ್ಕೆ ಮಿಂಜಲೆ ಅರಿಚಿಡುವಕ್ಕೆ ಕ್ರಮ ಎಡ್ತವಣ್ಣು ನೆನೆಸಿ. ಶಾಸಕ ಕೆಜಿ ಬೊಬ್ಬಯ್ಯ ತಕ್ಕ ಬಂದಿತ್ತು. ತಾಲೂಕು ಮಟ್ಟದ ಗೊಬ್ಬರ ಮಾರುವ ಎಂಟು ಸಭೆ ಹಾಕಿತ್ತು. ಈ ಆಂಡಕ್ಕೆ ಬೋಂಡಿಚ್ಚಕ್ಕೆ ಗೊಬ್ಬರ ಎಡ್ತು ಬಿಚ್ಚೋಕೆ ಕ್ರಮ ಎಡ್ತವಣ್ಣು. ಏದೇದೋ ಬಿತ್ತು ನೆಲ್ಲನ್ನು ಕೊಂಡು ಬರುತ್ತೆ. ಜಿಲ್ಲೆಯ ಜನಕ್ಕೆ ಏರ ಬೋಡಿಕೆ ಉಳ್ಳ ಬಿತ್ತು ನೆಲ್ಲನ್ನು ಕೊಂಡು ಬಂತು ಬಳಬೊಂಡು ಒಂದು ಸಲಹೆ ಕೊಡ್ತದೆ. ಜಿಲ್ಲಾಧಿಕಾರಿ ಬಿಸಿ ಸತೀಶ್ ತಕ್ಕ ಬಂದಿತ್ತು. ಬೊಳೆಕಾರಕ್ಕೆ ಏದು ಗೊಬ್ಬರ ಬೋಂಡು ಅದೇ ಗೊಬ್ಬರತನ ಇಕ್ಕಲೆ ಕೂಟಿ ಬೆಚ್ಚೋಕೆ ಕ್ರಮ ಎಡ್ತವಣ್ಣು ನೆನೆಸಿ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಶಬನಾ ಶೇಖ್ ತಕ್ಕ ಬಂದಿತ್ತು. ಈಗಾಗಲೇ ಜಿಲ್ಲೆಯಲ್ಲಿ 25,000 ಮೆಟ್ರಿಕ್ ಟನ್ ಗೊಬ್ಬರ ಕೂಟಿ ಬೆಚ್ಚಿತ್ತು ಎಂದು ಮಾಹಿತಿ ಕೊಡ್ತದೆ. ಇಂದು ನಡೆದ ಪ್ರಧಾನಮಂತ್ರಿ